ನೀರನ್ನು ಮಿತವಾಗಿ ಬಳಸುವುದು, ನೀರಿನ ಪುನರ್ಬಳಕೆಯತ್ತ ಗಮನ ಹರಿಸುವುದು, ನೀರಿನ ಮೂಲ ಕಲುಷಿತವಾಗದಂತೆ ಎಚ್ಚರಿಕೆ ವಹಿಸುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಕೊಟ್ರೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಹೊಸ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ನಾಗಲಾಪುರ ಗ್ರಾಮದ ರೈತರು ನಮ್ಮೊಟ್ಟಿಗೆ ಇದ್ದಾರೆ. ಅವರ ಹೆಸರು ಜಿ ಕೊಟ್ರೇಶ. ಸ್ವತಃ ಇವರು ಕೃಷಿಕರು. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಕೊಟ್ರೇಶಪ್ಪರೇ. ನಮಸ್ತೆ ಸರ್. ನಿಮ್ಮ ಹೆಸರು ಜಿ ಕೊಟ್ರೇಶ್? ಜಿ ಕೊಟ್ರೇಶ್. ತಂದೆಯವರ ಹೆಸರು? ಜಿ ಕೊಟ್ರಬಸಪ್ಪ. ಜಿ ಕೊಟ್ರಬಸಪ್ಪ. ಸ್ವಂತ ಊರು ನಿಮ್ಮದು ನಾಗಲಾಪುರ? ಹೇಗೆ ನಾಗಲಾಪುರ ಅಂದ್ರೆ ನಮ್ದು ಮೂಲತಃ ಕೃಷಿಕರು. ನೀವು? ಹಾ, ಕೃಷಿಕರು. ಕೃಷಿ ಬಿಟ್ಟರೆ ಬೇರೇನು? ಬೇರೆ ಏನಿಲ್ಲರಿ. ಬೇರೆ ವ್ಯವಹಾರ? ವ್ಯವಹಾರ ಇಲ್ಲ, ಏನು ವ್ಯವಸಾಯ. ಪಶುಪಾಲನೆ? ಯಾವ ಊಟಕ್ಕೊಂದ ಒಂದು ಎರಡು ಎಮ್ಮೆ ಕಟ್ಟಿಕೊಂಡಿದ್ರಿ ಅಷ್ಟೇ. ಈಗ ನೀವು ಕೃಷಿಯಲ್ಲಿ ತೊಡಗಿಕೊಂಡ ಅವಾಗ ವಯಸ್ಸೆಷ್ಟು? ಹೌದಾ? ಶಾಲೆಗೆಲ್ಲ ಓದ್ತಾಯಿದ್ರ? 18 ವರ್ಷದಿಂದ ಮಾಡಿ ನೋಡ್ರಿ. ಶಾಲೆಗೆ ಸೇರಿದ್ರ? ಶಾಲೆ 4ನೇ ಕ್ಲಾಸ್ ಅಷ್ಟೇ. ಸಾಕಾಯ್ತಾ? ಅಲ್ಲಿ ಬಿಟ್ಬಿಟ್ಟಿದ್ರೆ. ನೀವೇ ಬಿಟ್ರೆ ಬಿಡಿಸಿದ್ರ? ಅವಾಗೆಲ್ಲ ಸ್ವಲ್ಪ ಕಷ್ಟ ಅಲ್ರಿ, ಓದಿಲ್ಲ ನಾವು. ನಿಮ್ಮ ತಂದೆಯವ್ರ ಕಾಲದಲ್ಲಿ ತಂದೆಯವ್ರು ಇದ್ದದಲ್ಲ, ಮಣ್ಣರು ಇದ್ರು ಮತ್ತೆ ಎಲ್ಲ. ಅಂದ್ರೆ ನಿಮ್ಮ ತಂದೆಯವರು ಚಿಕ್ಕವರು ಇದ್ದಾಗಿದ್ರ? 6 ವರ್ಷದೇನಿದ್ರು ನಾವು. ಹೌದಾ? ತೀರ್ಕೊಂಡ್ರೆ? ತೀರ್ಕೊಂಡ್ರೆ. ಯಾಕೆ ಏನಾಗಿತ್ತು? ಅಲ್ಲ ಸ್ವಲ್ಪ ಆರಂಭದಲ್ಲಿ ತೀರ್ಕೊಂಡ್ರೆ. ಎಷ್ಟು ಜನ ಅಣ್ಣ ತಮ್ಮಂದ್ರೆ ನೀವು? ನಾವು 6 ಜನ. 6 ಜನ. 6ನೇವ್ರಲ್ಲಿ ನೀವು ಎಷ್ಟನೇವ್ರು? ನಾನು 5ನೇ. 5ನೇವ್ರು ನೀವು? ಜವಾಬ್ದಾರಿ ಯಾರಿಗೆ ಜಾಸ್ತಿ ಇತ್ತು? ಜವಾಬ್ದಾರಿ ನಮ್ಮ ಅಣ್ಣರಿಗೆ ಇತ್ತು ಫಸ್ಟ್ಗೆ, ಮತ್ತೆ ಅವರೆಲ್ಲ ಬೇರೆ ಆಗಿಬಿಟ್ರು. ಆಮೇಲೆ ನಮ್ಮ ತಮ್ಮ ನಾವು ಏಕಿದ್ವಿ, ಏಕಿದ್ದು ಮತ್ತೆ ಎಲ್ಲರು ನಾವು ಇಬ್ರು ಮದುವೆ ಆಗತಕ್ಕ ನೇಕಿದ್ವಿ. ಆಮೇಲೆ ಬೇರೆ ಬೇರೆ ಡಿವೈಡ್ ಆಗಿದ್ವಿ. ಅಂದ್ರೆ 18 ವರ್ಷದಿಂದ ನೀವು ಕೃಷಿಯಲ್ಲಿ ತೊಡ್ಕೊಂಡಿದ್ರಿ? ಹ್ಞೂ, ಮಾಡಿದ್ರಿ. ಆಗೂ ಈಗೂ ಕೃಷಿಯಲ್ಲಿ ಏನೇನು ವ್ಯತ್ಯಾಸ ಆಗಿದೆ? ಆಗಿ ಈಗ ಅಂದ್ರೆ ಈಗಲೇ ಚೆನ್ನಾಗಿದೆ ಸ್ವಲ್ಪ ಎಲ್ಲ. ಪ್ರತಿಯೊಂದು ಮೆಡಿಸಿನ್ ಸಿಗುತ್ತೆ, ಗೊಬ್ಬರ ಸಿಗುತ್ತೆ, ಸ್ವಲ್ಪ ಪರವಲ್ಲ ಬೆಳೆ. ಅಂದ್ರೆ ಆಗ ಹಾಗಂದ್ರೆ ಸ್ವಲ್ಪ ಗೊಬ್ಬರಗಳು ಸಿಗೋದು ಕಷ್ಟ ಇತ್ತು. ಮಳೆಗಾಲ ಜಾಸ್ತಿ ಆಗಿ ಬರೀ ಹುಲ್ಲು ಬೆಳೀತಿದ್ವು. ಹಂಗಾಗಿ ಈಗ ಸ್ವಲ್ಪ ನೀರಾವರಿ ಮಾಡ್ಕೊಂಡ್ವಿ, ಅವಿಲ್ಲಂದ್ರೆ ಚೆನ್ನಾಗಿ ಬೆಳೆ ಬರ್ತದೆ. ಎಷ್ಟು ವರ್ಷ ಆಯ್ತು ನೀವು ನೀರಾವರಿ? ನಾವು 2005 ಅಲ್ರಿ. 2005 ಅಂದ್ರೆ ಈಗ 16 ವರ್ಷ ಆಯ್ತು. 16 ವರ್ಷ. 16 ವರ್ಷದಿಂದ ನೀರಾವರಿ ಮಾಡ್ಕೊಂಡು ಕೃಷಿ ಮಾಡ್ತಾ ಇದ್ರಿ. ಹೌದ್ರಿ. ಏನು ಮುಖ್ಯವಾಗಿ ಏನೇನು ಬೆಳೆ ಬೆಳಿತೀರಿ ನೀವು? ನಾವು ಈಗ ನೋಡ್ರಿ, 4 ವರ್ಷದಿಂದ ಹಿಡಿದು ಒಣಮೆಣಸಿಕಾಯಿ, ಉಳ್ಳಾಗಡ್ಡಿ, ರಾಗಿ. ಫಸ್ಟಿಗೆಲ್ಲ ಗೋವಿನ ಜೋಳ ಹಾಕ್ತಿದ್ವಿ, ಅವಾಗ ಇಳುವರಿ ಬರೋದು. ಈಗ ಬರೋದಿಲ್ಲ ಅದು. ಗೋವಿನ ಜೋಳ ಕಮ್ಮಿ ಕಡಿಮೆ ಅದ್ರ ಬಂದ್ ಬಿಡ್ತೈತ್ರಿ. ಅದ್ರ ರೋಗ ರೋಗ ಬರ್ತದೆ. ಅದ್ರ ರೋಗ ಬರ್ತದೆ. ಅದ್ರ ರೋಗ ಹಂಗಂದ್ರೇನು? ಅದು ಬೇರೆ ಎಲ್ಲ ಒಣಗಿಬೇಕಂತ್ರಿ ಆರಂಭದಲ್ಲೇ. ಅಲ್ಲ, ಒಳ್ಳೆ ಫ್ರಾಯಕ್ಕೆ ಬಂದಾಗ ತೆನೆ ಬಿಡೋ ಟೈಮ್ನಾಗ ಅದ್ರ ಬಂದು ಒಣಗಬೇಕು. ಬೇರೆ ಒಣಗ? ಹ್ಞೂ, ಬೇರೆ ಬೇರೆ ಸೀದಾ ಬೆಳೆದಂತ ಒಣಗಬೇಕಂತ. ಓಹೋ. ಏನು ಮಾಡ್ತಿದ್ರಿ ಅದಕ್ಕೆ ಮತ್ತೆ ನೀವು? ಅದಕ್ಕೆ ಏನು ಮಾಡೋಕ್ಕಾಗತ್ರಿ, ಹತ್ತಿರ ಆದಾಗಲೇ ಹೊಸದು ಹೊಡೆಯೋಕ್ಕಾಗಲ್ಲ, ಏನಿಲ್ಲ. ಕಾಳು ಕಟ್ಟಿರ್ತದೆ ಚೆನ್ನಾಗಿ? ಏ, ಜಿನಗಾಯಿ ಬಿಡ್ತೈತ್ರಿ ಅವ್ರು, ಸಣ್ಣ ಕಾಳು ಆಗಿಬಿಡುತ್ತೆ. ಅದು ಕೈ ಬಿಟ್ಟು 4 ವರ್ಷದಿಂದ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ. ಒಟ್ಟು ಈಗ ನೀವು ಆಹಾರ ಬೆಳೆಗಳಿಗಿಂತ ವಾಣಿಜ್ಯ ಬೆಳೆಗೆ ಬಂದಿದ್ದೀರಿ? ಬಂದಿದ್ವಿ. ಈಗ ಹಣ ನೀಡೋ ಬೆಳೆಗಳು ಒಂದೊಂದು ವರ್ಷ ಬರ್ತೈತ್ರಿ, ಲಾಸ್ ಆಗತ್ತೆ ಹೇಳಕ್ ಬರೋದಿಲ್ಲ. ಈಗ ಈಗ ಒಂದೇನಂದ್ರೆ, ಮೊದಲು ನೀವು ಊಟಕ್ಕಾಗಿ ಕೃಷಿ ಮಾಡ್ತಾ ಇದ್ರಿ, ಹೌದಲ್ವಾ? ಹೌದು. ಜೋಳ, ಸಜ್ಜೆ, ರಾಗಿ, ತೊಗರಿ, ಹುರುಳಿ ಇದೆಲ್ಲ ಏನೇನು ಬೇಕೋ ಮಾಡ್ಕೊಂತಿದ್ವಿ. ಮನೆಗೆ ಏನು ಬೇಕೋ ಉಳಿದಿದ್ದು ಹೆಚ್ಚಾದ್ದೆಲ್ಲ ಮಾರಾಟ ಮಾಡ್ತಿದ್ವಿ. ಆದರೆ ಈಗ ಕೃಷಿ ಬದಲಾಗಿದೆ, ಬದಲಾಗಿ ದುಡ್ಡು ಬರುವಂಥ ಬೆಳೆಗಳನ್ನೇ ಜಾಸ್ತಿ ಬೆಳಿತೀವಿ. ಹೌದಲ್ವಾ? ಮಾಡ್ತೀವಿ. ಈಗ ನಿಮ್ಮ ಭೂಮಿಯ ಮಣ್ಣು ಹೇಗಿದೆ, ಅದರ ಬಣ್ಣ, ಅದರ ಫಲವತ್ತತೆ? ಒಂದು ನೋಡ್ರಿ, 2 ಎಕರೆ ಕೆಂಪು ಭೂಮಿ ಬರ್ತದೆ, ಒಂದು 2 ಎಕರೆ ಕಲ್ ಜರ್ಗು. ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಈ ಕೆಂಪು ಭೂಮಿ ಅಂದ್ರೆ ಏನೇನು ಬೆಳಿಲಿಕ್ಕೆ ಸೂಕ್ತ? ಅದು ಚೆನ್ನಾಗಿ ಏನನ್ನ ಹಾಕ್ರಿ ಬೆಳಿತದೆ. ಹೌದಾ? ಹ್ಞೂ ಬೆಳಿತದೆ. ಹೆಚ್ಚಾಗಿ ಏನು ಬೆಳಿತೀರಾ ಆ ಭೂಮಿಯೊಳಗೆ? ಅದರಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತೀರಾ. ಹೌದಾ? ಈ ಬಾರಿ ಏನು ತುಂಬ ಬೆಲೆ ಬಂದಿದೆ ಅಂತ? ಹೌದಾ? ಹೌದ್ರಿ, ಚೆನ್ನಾಗಾಯ್ತು. ಈ ವರ್ಷ ಎಷ್ಟಾಯ್ತು ಈ ಸಲ? ಈ ಸರಿ ಒಂದು 2 ಲಕ್ಷಕ್ಕೆ ಆಯ್ತು. 2 ಲಕ್ಷ ಮಾಲಾಯ್ತು. ಅಂದ್ರೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಲಾಭದಾಯಕ ಅಂತ ಅನ್ಸಿದೆ ನಿಮ್ಗೆ? ಈ ಸರಿ ಆಗೈತ್ರಿ, ಒಂದ್ಸರಿ ಕೆಟ್ಟತ್ರಿ ಹೋದ ಸಲ. ಆರಂಭದಲ್ಲಿ ಸ್ವಲ್ಪ ಕೆಟ್ಟು ಅಂತ ಹೇಳ್ತಾರೆ, ಮಳೆಯಾಗಿ ಬಿಳಿಗಾಯಿ ತುಂಬಾ ಕಡೆ ಮಾಲ್ ಕೆಟ್ಟಿದೆ. ಕೆಟ್ಟವ್ರಿ ನಿಮ್ದು? ಹಂಗೆ ಆಯ್ತು, ಅರ್ಧ ಕೆಟ್ಟ ಬಿಡತ್ರಿ ಸೀದ. ಒಂದ್ ಅರ್ಧ ಚೆನ್ನಾಗಿ ಅಂದ್ರೆ ಆರಂಭದಲ್ಲಿ ಕೆಟ್ಟಿದೆ. ಆರಂಭದಿಂದ ಮಳೆ ಆಗಿಬಿಡ್ತಲ್ರಿ ಜಾಸ್ತಿ, ಹಸಿ ಜಾಸ್ತಿ ಆಯ್ತು, ಮಳೆ ಜಾಸ್ತಿ ಆಗಿ ಕೆಟ್ಟದ್ರಿ. ಕೆಟ್ಟೋಯ್ತು. ಅದು ಲಾಸ್ ಆಯ್ತಾ ಅಥವಾ ಅದ್ರಲ್ಲಿ ಲಾಸ್ ರೀ? ಎಲ್ಲ ಸುಟ್ರ ವಾದಂಗ ಆಗ್ಬಿಟ್ಟು ಹಸಿಕಾಯಿಗೆ ಬಿದ್ದು ಹಿಂಗ. ಯಾವ ಮೆಡಿಸಿನ್ ನೋಡಿದ್ರು ಕಂಟ್ರೋಲ್ ಆಗಲ್ಲ. ಎಷ್ಟನೇ ಕಟಾವ್ ಚೆನ್ನಾಗಿ ಬಂತು ನಿಮ್ಗೆ? 2ನೇ ಕಟಾವ್ ಚೆನ್ನಾಗಿ ಬಂತು. ಚೆನ್ನಾಗಿ ಬಂತು. ಎಲ್ಲಿ ಮಾರುಕಟ್ಟೆ ನಿಮ್ಗೆ? ಬ್ಯಾಡಗಿ ಹಾಕ್ತೀವಿ. ಬ್ಯಾಡಗಿಗೆ ಹೋಗ್ತೇವೆ. ಬ್ಯಾಡಗಿಗೆ ಹೋಗಿ ಮಾರ್ಬೇಕಾ ಅಥವಾ ಹೀಗೆ? ಹ್ಞೂ, ಬ್ಯಾಡಗಿ ಹೋಗ್ಬೇಕು. ಮಾರ್ಕೆಟ್ ಇಲ್ಲಿ ಎಲ್ಲಿಲ್ಲ, ಎಲ್ಲೂ ಇಲ್ಲ. ಅಲ್ಲಿ ಹೇಗಿದೆ ಮಾರುಕಟ್ಟೆ ಸಿಸ್ಟಮ್? ಖರೀದಿ ಮಾಡೋದು ಹೇಗೆ, ನೀವು ತಗೊಂಡು ಹೋಗೋದು ಹೇಗೆ, ಚೆನ್ನಾಗೈತೆ? ಬೆಲೆ ಹೆಂಗೆ ನಿಗದಿ ಮಾಡ್ತಾರೆ? ಟೆಂಡರ್ ಹಾಕ್ತೀರಿ ಅವರು? ಹೌದಾ? ಹೆಂಗೆ ಖರೀದಿದಾರ ಇರ್ತಾರಲ್ಲ, ಲಾಟ್ ನೋಡಿ ಎಲ್ಲ ಬರೀತಾರೆ, ಮಾಲ್ ನೋಡಿ. ಅದ್ರ ಮೇಲೆ ಹಾಕ್ತಾರೆ ರೇಟ್, ತೂಕ ಚೆನ್ನಾಗಿ ಮಾಡ್ತಾರೆ. ಈ ಖರೀದಿದಾರರು ಲಾಟ್ ನೋಡಿ ಮಾಲ್ ಹಾಕ ಬೆಲೆ ನಿಗದಿ ಪಡಿಸೋದು ನಿಮ್ಗೆ ಗೊತ್ತಾಗ್ತದ ಅಲ್ಲಿ? ನಮಗೆ ರೈತರಿಗೆ ಏನ್ರಿ, ಈಗ ಲಾಟ್ ನಂಬರ್ ಮಾಡಿರ್ತಾರ, ನೋಡ್ಕೊಂಡ್ ಹೋಗಿ ಬರ್ಕೊಂಡ್ ಹೋಗಿ ಆಮೇಲೆ ಒಂದು ಚೀಟಿ ಕಳಿಸ್ತಾರ, ನಿಮ್ದು ಇಷ್ಟ ಆಯ್ತು ನೋಡಪ್ಪ, ನಿಮ್ದು ಇಷ್ಟ ಆಯ್ತು ನೋಡಪ್ಪ ಅಂತ ಹೇಳ್ತಾರ. ಎಷ್ಟು ಬೆಲೆ ನಿಗದಿ ಆಯ್ತು ನಿಮ್ಮ ಮಾಲಿಗೆ? ನಮ್ದು 27.5 ಸಾವಿರ ಆಯ್ತ್ರಿ. ಯಾರ್ದೋ ಕೆಲವ್ರದ್ದು ತುಂಬಾ ಬೆಲೆ ಸಿಕ್ಕಿದೆ ಅಂತ ನಾವು ಪತ್ರಿಕೆಗಳಲ್ಲೆಲ್ಲ ಓದಿದ್ವಿ. ಹ್ಞೂ ಸರ್, ಅದು ದಬ್ಬಿಗಾಯಿ ಅದು 70 ಸಾವಿರ ತನಕ ಆಯ್ತು ತಿಂಗಳ ಕೆಳಗೆ. ಈ 27 ಸಾವಿರ ರೂಪಾಯಿ ನಿಮ್ಗೆ ಅದು ಹೆಚ್ಚಿನ ಬೆಲೆ ಅನಿಸಿತಾ, ಕಡಿಮೆ ಅನಿಸಿತಾ, ಈ ಹಿಂದೆ ಇಷ್ಟು ರೇಟ್ ಸಿಕ್ಕಿತ ಹೇಗೆ? ನಾವು ಫಸ್ಟ್ಗೆ ಸ್ಟಾರ್ಟಿಂಗ 33 ಸಾವಿರ ಮಾಡಿದ್ವಿ ಫಸ್ಟ್ನೇ ಕಟಾವು, ಈ 2ನೇ ಕಟಾವು 27 ವರೆಗೆ ಮಾಡಿ. ಎಷ್ಟು ಕ್ವಿಂಟಲ್ ಆಯ್ತು ಅಲ್ಲಿ? ಫಸ್ಟ್ಗೆ ಒಂದು 2.5 ಕ್ವಿಂಟಲ್ ಆಯ್ತು ರೀ, ಇವಾಗ ಒಂದು 5 ಕ್ವಿಂಟಲ್ ಆಯ್ತು. ಎಷ್ಟು ಖರ್ಚು ಬರುತ್ತೆ ನಿಮ್ಗೆ? ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ ಮೆಣಸಿನ್ಕಾಯಿ? ನಾವು 2 ಎಕರೆ. 2 ಎಕರೆಯಲ್ಲಿ ಎಷ್ಟು ಕ್ವಿಂಟಲ್ ಬೆಳೆದ್ರಿ ಟೋಟಲ್? 9, ಒಂದು 15 ಕ್ವಿಂಟಲ್ ಬೆಳೆದ್ರಿ. 15 ಕ್ವಿಂಟಲ್ ಬೆಳೆದಿದ್ರಿ. ಖರ್ಚು ಹೆಚ್ಚು ಬರ್ತದ ಮೆಣಸಿನ? ಖರ್ಚು ಬರ್ತದ್ರಿ, 1 ಲಕ್ಷ ಖರ್ಚು ಆಗತ್ರಿ. ಹೌದಾ? ನಿರ್ವಹಣೆ ಮಾಡೋದು ಸುಲಭನಾ ಕಷ್ಟನಾ ಮೆಣಸಿನ್ಕಾಯಿ? ಕಷ್ಟ ಅಂತ ಇಲ್ರಿ, ಮಾಡ್ಬೇಕು. ಮತ್ತೆ ನಾವು ರೈತರಾಗಿ ಮಾಡ್ಲಂದ್ರೆ ಕಷ್ಟ ಅಂತ ಹೆಂಗ್ ಗೊತ್ತಾಗತ್ತ? ಕೆಲವೊಮ್ಮೆ ಅದಕ್ಕೆ ಬರ್ತಕ್ಕಂಥ ರೋಗಗಳು ಗೊತ್ತಾಗೋದಿಲ್ಲ ಅಂತ. ನಮ್ಮ ತಮ್ಮರ ಕಂಪ್ನಿಯಾಗ ಅದರ ಯಾವ ಮೆಡಿಸಿನ್ ನೋಡಿ ಅಂತ ಹೇಳ್ತಾರೆ, ಔಷಧಿ ಕಂಪ್ನಿಯಲ್ಲಿ ಇದಾರೆ, ಹಾಗಾಗಿ ನಿಮ್ಗೆ ಸ್ವಲ್ಪ ಸ್ವಲ್ಪ ತಂದು ಕೊಡ್ತಾರ, ನಾವು ನೋಡ್ತಾರ ಹೊಡೆದ್ಬಿಡೋದು. ಬಟ್ ಮಳೆ ಹೆಚ್ಚಾದ್ರೆ ಮಳೆ ನಿಯಂತ್ರಣ ಮಾಡೋಕ್ಕಾಗಲ್ಲ. ಮಳೆ ರೋಗ ದವಸದವ್ರಿ ಹೊಡಿತೀವಿ. ಅಲ್ಲ, ಈಗ ಮಳೆ ಹೆಚ್ಚಾಗಿ ಈ ಬಾರಿ ಕೆಟ್ಟೋಯ್ತಲ್ವಾ ತುಂಬಾ? ಮಳೆ ರೋಗ ಬಂದಿಲ್ರಿ, ಅದಕ್ಕೆ ಹಸಿರು ರೋಗ ಹಸಿರಿದ್ದಾಗನೇ ಬಂತಂದ್ರೆ ಅದು ಏನ್ ರೋಗ? ಅದಕ್ಕೆ ಔಷಧನ ಇಲ್ರಿ, ಕಂಟ್ರೋಲ್ ಆಗಿ. ಏನ್ ರೋಗ? ಅದು ಹುಳ ಕುಂತಂಗ ಆಕತಿ ಅಂದ್ರ ಬಿಲ್ಲಿ ಹುಳದ ಟೈಪ್ ಮೆಕ್ಕಳಿದ್ದಂಗ ಇರ್ತಾವಲ್ಲ, ಔಷಧ ಅಂಗಡಿ ಕೇಳಿದ್ರ ಆ ಟೈಪ್ ಹೇಳ್ತಾರ ಅವ್ರು. ಈಗ ನಿಮ್ ತಮ್ಮರ ಔಷಧಿ ಅಂಗಡಿಯಲ್ಲಿ ಇದಾರಂದ್ರಲ್ಲ, ಬಳ್ಳಾರ್ಯಾಗ ಕೇಳಿದ್ವಪ್ಪ, ಅವ್ರು ಕಂಡು ಹಿಡಿಯದಾಗಿಲ್ಲ ಅದನ್ನ, ಸಿಗದೋಟ ಮತ್ತೆ ಏನ್ ಮಾಡಕ್ ಆಗಲ್ಲ, ಎಲ್ಲ ಹಂಗಾಯ್ತು ಈ ವರ್ಷ ಎಲ್ಲ ಕಡೆ ಅಂತ ಹೇಳಿ ಅದನ್ನ ಇದ್ದೋಟ ಹರ್ಕಂದಿವಿ ವರ್ಷ ಅಷ್ಟೇ. ಅಂತೂ ಮೆಣಸಿನ್ಕಾಯಿ ಲಾಭ ಕಡಿಮೆ ಆದ್ರೂ ಚೆನ್ನಾಗಿ ಬೆಲೆ ಬಂದಿದೆ, ಹಾಗಾಗಿ ಒಂದಿಷ್ಟು ಖರ್ಚು ವೆಚ್ಚ ತೆಗೆದು ಒಂದಿಷ್ಟು ಲಾಭ ಉಳಿತಾ? ಉಳಿತಾ. ಎಷ್ಟು ಉಳಿತ್ರಿ ಈ ಬಾರಿ? ಒಂದು ಉಳಿತದೆ, 1 ಲಕ್ಷ ಉಳಿತದೆ. ಈಗ ನೀವು ಮೆಣಸಿನ್ಕಾಯಿ ಪ್ರತಿ ವರ್ಷ ಬೆಳಿತಾ ಇದ್ರಿ? ಈಗ 4 ವರ್ಷದಿಂದ 4 ವರ್ಷದಿಂದ ಕಂಟಿನ್ಯೂ ಮಾಡ್ತೀವಿ. ಒಂದೇ ಬೆಳೆಯನ್ನು ಬೆಳಿತಿರೋ ಪರ್ಯಾಯ ಇಲ್ಲ, ಬೇರೆ ಬೇರೆ ಮಾಡ್ತೀವಿ. ಹೇಗೆ? ಈ ಕಡೆ ಒಂದು 1.5 ಎಕರೆ ಹಾಕಿದ್ವಾ, ನೆಕ್ಸ್ಟ್ ಈ ಕಡೆ ಒಂದು 1.5 ಎಕರೆ ಒಂದಾಗೈತ್ರಿ ಭೂಮಿ, ಎಕ್ಸ್ಚೇಂಜ್ ಮಾಡ್ತೀವಿ. ಮೆಣಸಿನ್ಕಾಯಿ ಹಾಕಿದ ಭೂಮಿಯಲ್ಲಿ ಮೆಣಸಿನ್ಕಾಯಿ ತೆಗೆದ ಮೇಲೆ ಏನ್ ಬೆಳಿತೀರಿ? ಮೆಕ್ಕೆಜೋಳ ಹಾಕ್ತಿವಿ ಅಲ್ಲಿ ಸೂಕ್ತನ, ಹಂಗೆ ಇಲ್ಲದ್ರೆ ಬೇರೆ ಏನೋ ನಮ್ಮ ಹತ್ತಿ ಬಿತ್ತದು ಶೇಂಗಾ. ಎಷ್ಟು ಜನ ಇದ್ರಿ ಕುಟುಂಬದೊಳಗೆ? ಈಗ ನಾವು ಒಂದ ಬೇರೆ ಆಗ್ಬಿಟ್ಟಿವ್ರಿ. ಅಲ್ಲ, ನಿಮ್ಮ ಕುಟುಂಬನೇ ಹೇಳಿ, ನಿಮ್ಮ ಮನೆಯವರು 7 ಜನ ಎಲ್ಲರೂ ಸೇರಿ 7 ಜನ? 7 ಜನ. ಕೃಷಿಯಲ್ಲಿ ತೊಡಗಿಕೊಳ್ಳೋರು ಎಷ್ಟು ಜನ? ನೀವು ಕೆಲಸ ಮಾಡೋರು? ನಿಮ್ಮ ಸರ್ ಕೆಲಸ ಮಾಡೋರು ಅಂದ್ರೆ ನಾವು ಇಬ್ರ ಮಕ್ಕಳು ಓದಕ್ ಹೋಗಲ್ಲ. ಎಷ್ಟನೇ ಕ್ಲಾಸ್ ಓದ್ತಿದ್ರೆ? ಒಬ್ಬ PUC ಓದ್ತಾನ, ಒಬ್ಬಕ್ಕೆ ಸೆಕೆಂಡ್ ಇಯರ್ ಓದ್ತಾನ, ಒಬ್ಬಕ್ಕೆ 9, ಒಬ್ಬ 8 ಓದ್ತಾನ. ಅವ್ರಿಗೂ ಈ ಕೃಷಿ ಕೆಲಸಗಳು ಅದು ಪರಿಚಯ ಅಂದ್ರೆ ಮಾಡ್ತೀವಿ ರೀ, ಜಾಸ್ತಿ ಅವರ ಮಾಡಿರೋದು ಈ ವರ್ಷ ಹೆಂಗಂದ್ರೆ ಇದು ಕೊರೋನಾ ಬಂದು ಈ ವರ್ಷ ಅವರ ಮಾಡಿದ್ರು, ಅವರೇ ಕೆಲಸ ಮಾಡಿದ್ದಾರೆ. ಈ ಕೊರೋನಾ ಬಂದಿದ್ದಕ್ಕೆ ಮಾಡಿದ್ರು ಅಂತ ಹೇಳ್ತಾರೆ, ಒಂದ್ ವೇಳೆ ಬರದೇ ಇದ್ರೆ ಶಾಲೆಗೆ ಹೋಗ್ತಾರೆ ಕಾಲೇಜ್ ಹೋಗ್ತಾರೆ. ಈ ನಿಟ್ಟಿನೊಳಗಡೆಗೆ ಅವರಲ್ಲಿ ಆಸಕ್ತಿ ಇದೆನಾ ನಿಮ್ಗನ್ಸಿದ ಮಟ್ಟಿಗೆ ಮಕ್ಕಳಲ್ಲಿ ಈ ಕೃಷಿ ಬಗ್ಗೆ ಆಸಕ್ತಿ, ಓ ಇದು ನಮ್ಗೆ ಅನ್ನ ಕೊಡುತ್ತೆ ಅಥವಾ ನಮ್ಗೊಂದು ಜೀವನ ಕೊಡುತ್ತೆ ಅಂತಕ್ಕಂತ ಒಂದು ಮನಸ್ಸು ಇದೆ ನಮ್ಮ ಮಕ್ಕಳಲ್ಲಿ? ಐತೆ ಐತೆ ರೀ, ಇದೆ ಮಾಡ್ತಾರೆ ಮಾಡ್ತಾರೆ. ಅದನ್ನ ನೀವು ಬೆಳೆಸ್ತಾ ಇದೀರಾ? ಹಾಂ ಬೆಳೆಸ್ತೀವಿ. ಅದು ಅವ್ರಿಗಾಗಿ ಬರ್ತಾ ಇದೆಯಾ? ಇಲ್ಲ ನಾವು ಹೇಳಿದಂಗೆಲ್ಲ ಮತ್ತೆ ಹೋಗಿ ಮಾಡ್ತಾರೆ ಎಲ್ಲ. ಅಲ್ಲ ಎಷ್ಟೋ ತಂದೆ ತಾಯಿಗಳು ಕೃಷಿಗೆ ಮಕ್ಕಳನ್ನ ಕರೆತರೋದು ತುಂಬ ಕಡಿಮೆ. ನೀವೇನ್ ಮಾಡ್ತೀರಪ್ಪ ಇದು ಓದ್ರಿ ಏನಾದ್ರು ನೌಕರಿ ತಗೋ. ಈಗ ನಾವು ಹಂಗಲ್ರಿ, ಹಳ್ಳಿಯಾಗಿದೀವ, ಸಿಟಿಯಾಗಿದ್ರೆ ಅವ್ರ ಲೆವೆಲ್ ಬೇರೆ ಬೇರೆ. ಈಗ ನಾವು ಹಳ್ಳಿಯಾಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಎರಡಕ್ಕೂ ಹೊಂದಾಣಿಕೆ, ಎರಡಕ್ಕೂ ಹೊಂದಾಣಿಕೆ ಆಗ್ಬೇಕು. ಈ ಬಾರಿ ನೀವು ಈರುಳ್ಳಿಯನ್ನು ಬೆಳೆದಿರಿ ಅಂತ ಹೇಳಿದ್ರಿ, ಈರುಳ್ಳಿ ಈ ಭಾಗದಲ್ಲಿ ಹೇಗ್ ಬರುತ್ತೆ? ಈರುಳ್ಳಿ ಚೆನ್ನಾಗಿ ಬರ್ತೈತ್ರಿ, ಅದಕ್ಕೆ ಜಾಸ್ತಿ ಮಳೆ ಆಗಿ ಕೊಳೆ ರೋಗ ಬರಬಾರ್ದು. ಎಷ್ಟು ಎಕರೆ ಬೆಳೆದ್ರಿ ನೀವು ಈರುಳ್ಳಿ? ಈಗ ನಾವು 1.5 ಎಕರೆ ಹಾಕಿವಿ. ಅದರಲ್ಲಿ ಏನಾದ್ರೂ ತಳಿ ಇದೆಯಾ? ಅದವ್ರಿ ಅದವ್ರಿ ಅದವ್ರಿ. ಯಾವ ತಳಿ ನೀವು ಬೆಳೆದ್ರಿ? ನಾವು ಇಂಡಿಯಾ ಅಮೇರಿಕಾ ಅಂತಂದು ಹಾಕ್ತಾರೆ ಸರ್. ಒಳ್ಳೆ ಇಳುವರಿ ಒಳ್ಳೆ ಇಳುವರಿ ಬಂದಿದೆ. ಆ ತಳಿ ವಿಶೇಷತೆ ಏನು? ಚೆನ್ನಾಗ ಗಟ್ಟಿ ಇಡ್ತೈತ್ರಿ, ಒಳ್ಳೆ ಇಳುವರಿ ಬರ್ತೈತಿ, ರೋಗನೂ ಕಡಿಮೆ ಇದೆ ಅದಕ್ಕೆ. ರೋಗ ಕಡಿಮೆ ಅದಕ್ಕೆ ಕಡಿಮೆ ಇದೆ ಅದಕ್ಕೆ. ಏನ್ ಮಾಡ್ಬೇಕು ನೀವು ಒಂದು ಬಾರಿ ಈರುಳ್ಳಿ ಬೆಳಿತೀರ ಅಂತಂದ್ರೆ ಅದ್ರ ಆರಂಭದಿಂದಲೂ ಏನು ನಿರ್ವಹಣೆ ಬರ್ತದೆ, ಏನೇನ್ ಮಾಡ್ತೀರಿ? ಅದಕ್ಕೆ ಮುಂದಾಗ ಚೆನ್ನಾಗಿ ಮಾಗಿ ಹೊಡ್ಕೋಬೇಕು, ಸ್ಟಾರ್ಟಿಂಗ್ ಹೊಡ್ಕೊಂಡು ಸ್ವಲ್ಪ ವಾರಿ ಹೊಡ್ಕೊಂಡು ಗೊಬ್ಬರ ಒಂದು 4 ಸೇರು ಹಾಕಿದ್ರೆ 1 ಸೇರು ಬೀಜ ಹಾಕೊಂಡು ಬೀಜ ತೆಳ್ಳಗೆ ಹೋಗ್ಬೇಕ್ರಿ, ಆಮೇಲೆ ತೆಳ್ಳಗೆ ನೀರು ಬಿಡ್ಬೇಕು ಊಟ ತಕನ. ಮಡಿ ಸಸಿ ಬೇರೆ ಮಾಡ್ಕೊಂತೀರಿ? ಇಲ್ಲ ಇಲ್ಲ ಇಲ್ಲ, ನಾವು ಉಗ್ಗಿ ಬಿಡ್ತೀವಿ. ಉಗ್ಗಿ ಬಿಡ್ತೀರಿ ನೀವು? ತೆಳ್ಳಗೆ ನೀರು ಕಟ್ಟೋದು, ಆಮೇಲೆ 1-2 ಸರಿ ಕಳೆನಾಶಕ ಕೊಡ್ತೀವಿ. ಗಡ್ಡೆ ಇಡೋದ್ರೊಳಗೆ ಗೊಬ್ಬರ ಹಾಕ್ಬೇಕು. ಯಾವ ಗೊಬ್ಬರ ಕೊಡ್ತೀರಿ ಹೆಚ್ಚಾಗಿ? DAP 17-17 ಕಾಂಪ್ಲೆಕ್ಸ್ ಕಳೆ, ಮತ್ತೆ ಆದ್ಮೇಲೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗೋದು ಔಷಧ ಹೊಡಿತೀವಿ, ನೀರು ಕಟ್ಟಿ ಅಂತ ಇದ್ದೀವಿ ಅಷ್ಟು. ಈ ಈರುಳ್ಳಿಗೆ ಆರಂಭದಿಂದ ಏನೇನು ರೋಗ ಈ ಥರದ್ದು ಬರ್ತದೆ? ಸ್ಟಾರ್ಟಿಂಗ್ ಅಂದ್ರೆ ತಿರುಗ್ತದೆ, ಅದು ಬಳ್ಳಿ ತಿರುಗ್ದಂಗೆ ದಿಂಡ ಏನಿರ್ತದಲ್ಲ ಅದು ತಿರುಗಬಾರ್ದು. ಅದು ವೀಕ್ ಇದೆ ಅಂತ, ವೀಕ್ ಇದೆ ಅಂತ, ದುರ್ಬಲವಾಗಿದೆ ಅಂತ. ಅದಕ್ಕೆ ಏನು ಮಾಡ್ಬೇಕು? ಇಮ್ಡಿಯೆಟ್ಲಿ ಔಷಧ ಹೊಡಿಬೇಕು ಜಲ್ದಿ ನೋಡ್ಕೊಂಡು. ಈಗ ನಿಮ್ಮ ಮನೇಲಂತೂ ನಿಮ್ಮ ತಮ್ಮ ಔಷಧಿ ಬಗ್ಗೆ ತಜ್ಞರಿದ್ದಾರೆ, ಗೊತ್ತಾಗ್ತದೆ. ಜನಸಾಮಾನ್ಯರು ಅಂಗಡಿ ಹೋಗಿ ಕೇಳ್ತಾರೆ, ಇವಾಗ ಯಾರು ಅವಲಂಬಿಸ್ಕೊಳ್ಬೇಕು, ಹಿಂಗಾಗ್ಬಿಡತ್ರಿ. ಕೃಷಿ ಇಲಾಖೆ ಇದೆ, ಅದರಲ್ಲಿ ರೈತ ಸಂಪರ್ಕ ಕೃಷಿ ಅಧಿಕಾರಿಗಳು ಇರ್ತಾರೆ, ಅವರು ತಜ್ಞರನ್ನ ಭೇಟಿಯಾಗೋದಾಗ್ಲಿ, ಅವರು ನಿಮ್ಮ ಹೊಲಕ್ಕೆ ಬರೋದಾಗ್ಲಿ, ಈ ತರದ್ದು ಸಂಪರ್ಕ ಸರ್? ಈ ವರ್ಷ ಅಂದ್ರ ಕೃಷಿ ಆಫೀಸ್ನಾಗ ನಾವು ಇಲ್ಲಿ ನಮ್ಮ ತಮ್ಮರ್ತಕ್ಕೆ ಬರ್ಸ್ಕೊಂಡು ಹೋಗಿ ಅಲ್ಲಿ ಸಿಗಂತ ಔಷಧ ಅಲ್ಲೇ ಜಾಸ್ತಿ ನಾನು ಹೊಡೆದಿರೋದು, ಈರುಳ್ಳಿ ಚೆನ್ನಾಗಿ ಬರ್ತೈತ್ರಿ ಅಲ್ಲಿ ಔಷಧ ಚೆನ್ನಾಗಿ ಬಂದಿದೆ. ಕಳೆದ ಬಾರಿ ನಾನು ಕೇಳಿದ ಮಟ್ಟಿಗೆ ಈರುಳ್ಳಿಗೆ ಮಳೆ ಹೆಚ್ಚಾಗಿ ಇದಾಯ್ತು ಅಂತ, ನಿಮ್ಗೂ ಹಾಗಾಯ್ತಾ ಈ ಭಾಗ? ಇಲ್ರಿ ಅಸಲ ನಾನು ಹಾಕಿದ್ದಿಲ್ಲ, ಹಾಕಿದ್ದಿಲ್ಲ ಇಲ್ರಿ, ಹಾಕಿಲ್ಲ. ಇದು ನವೆಂಬರ್ ಈಗ ನೀವು 1.5 ಎಕರೆ ಎಷ್ಟು ಬಂದಿದೆ ಈಗ ಇಳುವರಿ? 200 ಪ್ಯಾಕೆಟ್ ಆಯ್ತು. 200 ಪ್ಯಾಕೆಟ್ ಆಗಿದೆ. ಖರ್ಚು ಎಷ್ಟು ಬಂತು? ಖರ್ಚು ಒಂದು 50,000 ಬರ್ತದೆ. 50,000 ಖರ್ಚು ಬರ್ತದೆ, ಔಷಧಿ ಉಪಚಾರ ಎಲ್ಲ ಬರ್ತದೆ, ಕಳನಾಶಕ ಇತ್ಯಾದಿ. ಬೆಲೆ ಹೇಗಿದೆ ಈ ಬಾರಿ? ಒಂದ್ ವಾರ ಕೆಳಗ 4 ಚಿಲ್ಲರೆ ಇತ್ತು, ಈಗ ಸ್ವಲ್ಪ ಡೌನ್ ಆಯ್ತಂದ್ರೆ 3.5 ಹಂಗ ಸಿಗ್ತದೆ, ಸಿಗ್ಬೋದು ಅಂತ ಅನ್ಕೊಂಡಿದ್ದೆ. ಮಾರ್ಕೆಟ್ ಇಂದ ಹೇಳಕ್ ಬರಲ್ಲ. ನಿಮ್ಮ ನಿರೀಕ್ಷೆ ಮಾರ್ಕೆಟ್ ಅಲ್ಲಿ ಹೇಗಿದೆ? ಹೆಚ್ಚು ಮಾಲ್ ಬರ್ತಾ ಇದೆ ಈಗ? ಬರ್ತದೆ ಈರುಳ್ಳಿ, ಎಲ್ಲರೂ ಜಾಸ್ತಿ ಬೆಳೆದಿದ್ದಾರೆ, ಹಾಗಾಗಿ ಬೆಲೆ ಕಡಿಮೆ ಆಗೋ ಸಾಧ್ಯತೆಗಳಿದಾವ? ಈಗ ಮತ್ತೆ ಬ್ಯಾಸಿ ಅಲ್ರಿ, ಇಂಡಿಯಾನ ಯಾರು ಹಾಕಲ್ಲ ಮಳೆಗಾಲ ಬರ್ತಕ್ಕನ. ಈರುಳ್ಳಿಯನ್ನ ಬೆಳೆದ ಮೇಲೆ ಬೆಲೆ ಇಲ್ಲದೆ ಇದ್ರೆ ಅದನ್ನ ಸಂಗ್ರಹಣ ಮಾಡಿಕೊಳ್ಳೋ ಸಾಮರ್ಥ್ಯ ರೈತರಲ್ಲಿ ಇದೆನಾ? ಒಂದ್ ವೇಳೆ ಮಾರ್ಕೆಟ್ಲ್ಲಿ ಬೆಲೆ ಇಲ್ಲಪ್ಪ, ಲಾಸ್ ಆಗ್ಬಿಡುತ್ತೆ ಮಾರಿಬಿಟ್ರೆ ಅಂದ್ರೆ, ಅದನ್ನ ನಾನು ಸ್ಟಾಕ್ ಇಟ್ಕೊಂಡು ನಂತರದಲ್ಲೇ ಬೆಲೆ ಬಂದಾಗ ಮಾರೋದಕ್ಕೆ, ನೀನೊಬ್ಬ ರೈತನಾಗಿ ಹೇಳು, ಆ ಸಾಮರ್ಥ್ಯಗಳು ರೈತರಲ್ಲಿ ಇದೆಯಾ? ಸ್ಟಾಕ್ ಮಾಡ್ಕೊಳ್ಳೋಣ. ಸ್ಟಾಕ್ ಮಾಡಕ್ ಆಗೋದಿಲ್ಲ. ಯಾಕೆ? ಏನ್ ಸಮಸ್ಯೆ ಆಗೋದಿಲ್ಲ ಅಂದ್ರೆ, ಮಳೆ ಬಂತಂದ್ರ ಅದನ್ನ ಮುಚ್ಚೋದು ಹೊಜಿ. ರೈತ ಎಲ್ಲ ಹೊಲ್ದಕ್ ಹೋಗಿರ್ತೀವಿ, ಮಳೆ ಮಳೆ ಆಯ್ತು, ಬರ್ಲೆಲ್ಲ ಮುಚ್ಚಲಿಲ್ಲ, ಹೊಲದಲ್ಲೇನೆ ಈರುಳ್ಳಿ ಶೇಖರಣೆ ಮಾಡ್ಕೊಳಕ್ಕೆಲ್ಲ ಇದ್ ಮಾಡ್ಕೊಳ್ತಿದ್ರು. ಕೆಲವೆಲ್ಲ ಮಾಡ್ತಾರೆ ಸೊಂಡೋರು ಹಿಂಗ ಈ ಕಡೆಗೆಲ್ಲ, ನಮ್ಮ ಕೂಡಲಿ ತಾಲೂಕಿನ ಕಡಿಮೆ ರೀ ಮಾಡೋದು. ಈಗ ಅವ್ರು ಹೇಳ್ತಾರೆ ತೋಟಗಾರಿ ಇಲಾಖೆ, ಉಳ್ಳಾಗಡ್ಡಿದು ಇದು ಬಂದೈತಿ ಮಾಡ್ಕೇಳ್ರಿ ಅಂತೇಳಿ. ನಾವು ಮತ್ತೆ ಯಾವಾಗ ಒಂದ್ಸರಿ ಹಾಕ್ತಿರ್ತೀವಲ್ಲ ಅದನ್ನ ನಾವು ಶೇಖರಣೆ ಮಾಡ್ಕೊಳಕ್ ಅವಕಾಶ ಇದೆ ಐತ್ರಿ ಇಲಾಖೆಯಲ್ಲಿ ಇದೆ ಐತ್ರಿ. ಯಾಕೆ ನೀವು ಅದನ್ನ ಬಳಸ್ಕೊಳ್ಳಲ್ಲ? ನಾವು ಹಾಕೋದು ಕಡಿಮೆ ಅಲ್ರಿ, ಒಂದಷ್ಟು ಏನಾದ್ರು ಹೋಗ್ಬಿಟ್ಟಂದ್ರೆ ಅದ್ ಕೈ ಬಿಟ್ಟು ಬಿಡ್ತೀವಿ, ಒಂದ್ 2-3 ವರ್ಷನೂ ಕೈ ಬಿಟ್ಟು ಬಿಡ್ತೀವಿ, ಲಾಸ್ ಆಗ್ಬಿಡೋದು ಅಂತಂದು. ಈಗ ರಾಜ್ಯದಲ್ಲಿ ಈರುಳ್ಳಿ ಬೆಳೆಗಾರರ ಒಕ್ಕೂಟಗಳೇನು ಆಗಿವೆ, ಅದರ ಬಗ್ಗೆ ಗೊತ್ತಿದೆ ನಿಮಗೆ? ಇಲ್ಲ ಸರ್ ಅಷ್ಟು ಗೊತ್ತಿಲ್ಲ. ಗೊತ್ತಿಲ್ಲ, ನೀವು ಅದರ ಸದಸ್ಯರಾಗ್ಲಿ ಏನೂ ಇಲ್ಲ. ಕೊಟ್ರೇಶ್ ಅವರೇ, ಒಂದು ಕೃಷಿ, ಒಂದು ಸಣ್ಣ ಅಥವಾ ಸಾಮಾನ್ಯ ಕುಟುಂಬವನ್ನ ಜೀವನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ,